ಬೆಳಕಿನಲ್ಲಿ ನಮ್ಮ ಹುಟ್ಟು ತಾವು, ನಿನ್ನ ಕಣ್ಣ ಬೆಳಕಿನಲ್ಲಿ ನಮ್ಮ ಹುಟ್ಟು ತಾವು, ನಮ್ಮ ಹುಟ್ಟು ತಾವು, ನಮ್ಮ ಬಾಳ ತೊಟ್ಟಿನನ್ನು ತೂಗುವವಳು ನೀನೇ, ನಮ್ಮ ಕನಸು ಕಲ್ಪನೆಗಳ ಗುರಿ ಗೋಪುರ ನೀನೇ, ನಮ್ಮ ಬಾಳ ತೊಟ್ಟಿನನ್ನು ತೂಗುವವಳು ನೀನೇ. ದರಿಕಂದರ ಗುಡ್ಡ ಬೆಟ್ಟ ಮೊದಲ ಪಾಠಶಾಲೆ, ದರಿಕಂದರ ಗುಡ್ಡ ಬೆಟ್ಟ ಮೊದಲ ಪಾಠಶಾಲೆ, ಹಕ್ಕಿದಾನ ತಾನ ತಾನ ನೂರು ತರಹ ಲೀನೆ, ಹಕ್ಕಿದಾನ ತಾನ ತಾನ ನೂರು ತರಹ ಲೀನೆ, ನೂರು ತರಹ ಲೀನೆ, ನಮ್ಮ ಬಾಳ ತೊಟ್ಟಿನನ್ನು ತೂಗುವವಳು ನೀನೆ, ನಮ್ಮ ಕನಸು ಕಲ್ಪನೆಗಳ ಗುಡಿ ಗೋಪುರ ನೀನೆ, ನಮ್ಮ ಬಾಳ ತೊಟ್ಟಿನನ್ನು ತೂಗುವವಳು ನೀನೆ. ಹಗಲು ರಾತ್ರಿ ನಮ್ಮ ಅಂತರಂಗ, ಕುಣಿಯುತ್ತಾವೆ ಹಗಲು ರಾತ್ರಿ ನಮ್ಮ ಅಂತರಂಗ, ನಮ್ಮ ಅಂತರಂಗ, ನಮ್ಮ ಬಾಳ ತೊಟ್ಟಿನನ್ನು ತೂಗುವವಳು ನೀನೆ, ನಮ್ಮ ಕನಸು ಕಲ್ಪನೆಗಳ ಗುರಿ ಗೋಪುರ ನೀನೆ, ನಮ್ಮ ಬಾಳ ತೊಟ್ಟಿನನ್ನು ತೂಗುವವಳು ನೀನೆ. ಜನನಿ ಭಾರತಿ

ನೀರನ್ನು ಎಷ್ಟು ದಿವಸಕ್ಕೊಂದಾವರ್ತಿ ಅಂತ ನಾವು ಈ ಬೆಳಗ್ಗೆ ಕೊಡಬೇಕಾಗತ್ತೆ, ಮತ್ತೆ ಯಾವ ಒಂದು ನೀರಾವರಿ ವಿಧಾನವನ್ನು ಅಳವಡಿಸ್ಕೋಬೇಕು ಅಂತೀರಿ? ನಾವು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ನೀರು ಕೊಡೋದು ತುಂಬಾ ಒಳ್ಳೆಯದು. ನಮ್ಮ ರೈತ ಬಾಂಧವರಿಗೆ ಗೊತ್ತಿರುವ ಹಾಗೆ ಇದರಿಂದ ನೀರಿನ ಉಳಿತಾಯವಾಗುವುದಲ್ಲದೆ ಹೆಚ್ಚಿನ ಒಂದು ಇಳುವರಿಯನ್ನು ಕೂಡ ನಾವು ಪಡೆಯಬಹುದು. ಹನಿ ನೀರಾವರಿ ಅಳವಡಿಸಿಕೊಂಡು ಅದರ ಮುಖಾಂತರ ನಾವು ನೀರು ಹರಿಸುವುದಾದರೆ ಪ್ರತಿ ಬಳ್ಳಿಗೆ ಪ್ರತಿದಿನ 8-10 ಲೀಟರ್ ನೀರನ್ನು ನಾವು ಹರಿಸಬೇಕಾಗುತ್ತೆ. ಒಂದು ವೇಳೆ ಕಾಲುವೆ ಮುಖಾಂತರ ನಾವು ನೀರನ್ನು ಹಾಯಿಸುವುದಾದಲ್ಲಿ ಮಣ್ಣು ಮತ್ತು ಹವಾಗುಣವನ್ನು ಅನುಸರಿಸಿ 4-5 ದಿವಸಕ್ಕೊಮ್ಮೆ ನೀರನ್ನು ಹಾಯಿಸಬೇಕಾಗುತ್ತೆ. ಇನ್ನು ಕಳೆ ನಿಯಂತ್ರಣ ಕೂಡ ಬಹಳ ಮುಖ್ಯವಾಗುತ್ತೆ. ಈ ಒಂದು ಸೌತೆಕಾಯಿ ಬೆಳೆನಲ್ಲಿ ಈ ಕಳೆ ನಿಯಂತ್ರಣವನ್ನು ಯಾವಾಗ ಮಾಡಬೇಕಾಗತ್ತೆ, ಹೇಗೆ ಮಾಡಬೇಕಾಗತ್ತೆ? ನಾವು ಬೆಳೆ ಬಿತ್ತಿದ ಅಥವಾ ನಾಟಿಯಾದ 15-20 ದಿನಗಳ ನಂತರ ಈ ಕಾಯಿ ಕಳೆ ಮಾಡಬೇಕು. ಇಲ್ಲದಿದ್ದಲ್ಲಿ ತಮಗೆ ಗೊತ್ತಿರುವ ಹಾಗೆ ಕಳೆಗಳ ಬೆಳೆಗೆ ಕೊಟ್ಟ ನೀರು ಮತ್ತು ಗೊಬ್ಬರಗಳನ್ನು ಬಳಸಿಕೊಂಡು ಬೆಳೆಯ ಬೆಳವಣಿಗೆ ಕುಂಠಿತಗೊಳಿಸ್ತವೆ. ಇನ್ನು ಕಳೆನಾಶಕವನ್ನೇ ನಾವು ಏನಾದರೂ ಬಳಸೋದಾದ್ರೆ ಅದರಲ್ಲಿ ಈ ಕಳೆ ಪೂರ್ವ ಕಳೆನಾಶಕ ಪೆಂಡಾಮೆಥಿಲಿನ್ ಅದನ್ನ 1 ಲೀಟರ್ ಅನ್ನ 250 ಲೀಟರ್ ನೀರಿಗೆ ಬೆರೆಸಿ ಬಿತ್ತನೆಯಾದ ದಿವಸ 1 ಎಕರೆ ಭೂಮಿಗೆ ಸಿಂಪರಣೆ ಮಾಡೋದ್ರಿಂದ ಕಳೆಗಳ ನಿಯಂತ್ರಣ ಮಾಡಬಹುದು. ಅಂದ್ರೆ ಕಳೆಗಳು ಬೆಳೆದು ಹೊರಗಡೆ ಬರೋದಕ್ಕಿಂತ ಮುಂಚೆನೆ ನಾವು ಸಿಂಪರಣೆ ಮಾಡಬೇಕು. ಬಿತ್ತನೆ ಮಾಡಿದ ದಿವಸನೇ ಸಿಂಪರಣೆ ಮಾಡಬೇಕು, ತಡ ಮಾಡಬಾರ್ದು. ಇನ್ನ ಬಿತ್ತನೆ ಸಮಯದಲ್ಲಿ ನಾವು ಈ ಅರ್ಧ ಭಾಗ ಸಾರಜನಕವನ್ನ ಕೊಟ್ಟಿರ್ತೀರಿ, ಹೌದು. ಇನ್ನ ಉಳಿದ ಅರ್ಧ ಭಾಗ ಸಾರಜನಕವನ್ನ ಯಾವ ಸಮಯದಲ್ಲಿ ಕೊಡಬೇಕು ಅಂತೀರಿ? ಈ ಉಳಿದ ಅರ್ಧ ಭಾಗ ಸಾರಜನಕವನ್ನ ಒದಗಿಸುವ ಯೂರಿಯಾ ಇರಬಹುದು ಅಥವಾ ಅಮೋನಿಯಂ ಸಲ್ಫೇಟ್ ಅಥವಾ ಈ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಈ ಯಾವುದಾದ್ರೂ ಒಂದು ಗೊಬ್ಬರವನ್ನ ಮೇಲು ಗೊಬ್ಬರವಾಗಿ ನಾವು 2 ಕಂತುಗಳಲ್ಲಿ ಕೊಡಬೇಕಾಗುತ್ತೆ. ಅಂದ್ರೆ ಕಾಲು ಭಾಗ ಬಿತ್ತಿದ 30 ದಿನಗಳ ನಂತರ ಹಾಗೂ ಇನ್ನು ಉಳಿದ ಕಾಲು ಭಾಗ ಬೆಳೆ ಬಿತ್ತಿದ 45 ದಿನಗಳ ನಂತರ ನಾವೇನಾದರೂ ಹನಿ ನೀರಾವರಿ ಅಳವಡಿಸಿಕೊಂಡಾಗ ಈ ರಸಾವರಿ ಮುಖಾಂತರ ಕೊಡಬಹುದು. ಇಲ್ಲ ಹನಿ ನೀರಾವರಿ ಅಳವಡಿಸದೇ ಇದ್ರೆ ಈ ಬಳ್ಳಿ ಬುಡದಿಂದ ಕನಿಷ್ಠ ಅಂದ್ರೂ ಕೂಡ ಒಂದು 1/2 ಅಡಿ ದೂರದಲ್ಲಿ ನಾವು ಮಣ್ಣಿಗೆ ಸೇರಿಸೋದ್ರಿಂದ ಹೆಚ್ಚಿನ ಒಂದು ಇಳುವರಿಯನ್ನು ನಾವು ಪಡೆಯಬಹುದು. ಇನ್ನು ಈ ಬೇಸಿಗೆ ಬೆಳೆ ತಡವಾದರೆ ಗಂಡು ಹೂಗಳ ಒಂದು ಸಂಖ್ಯೆ ಹೆಚ್ಚಿರುತ್ತೆ ಅಂತ ನಾವು ಕೇಳಿದೀವಿ, ತಾವು ಕೂಡ ಹೇಳಿದ್ರಿ. ಹೌದು, ಆ ಒಂದು ಉಷ್ಣಾಂಶದ ಒಂದು ಅವಶ್ಯಕತೆ ಬಗ್ಗೆ ಹೇಳುವಾಗ ಇವುಗಳನ್ನು ಹೇಗೆ ಕಡಿಮೆ ಮಾಡ್ಕೋ ಒಂದು ಸಾಧ್ಯತೆ ಇರುತ್ತೆ ಅಂತೀರಿ? ಈಗ ಗಂಡು ಹೂಗಳ ಕಡಿಮೆ ಮಾಡಿ ಹೆಣ್ಣು ಹೂಗಳ ಸಂತತಿ ಹೆಚ್ಚು ಮಾಡಲು ಸಾಧ್ಯ ಇದೆ, ಆದರೆ ಇದಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಈ ಬೇಸಿಗೆ ಬೆಳೆಯಲ್ಲಿ ಸಸಿಗಳು 2-4 ನಿಜ ಎಲೆಗಳ ಹಂತದಲ್ಲಿದ್ದಾಗ, ಅಂದ್ರೆ ಈ ಟ್ರೂ ಲೀವ್ಸ್ ಅಂತ ಏನು ಕರಿತೀವಿ, ಹಂತದಲ್ಲಿದ್ದಾಗ ಎಥಿಫಾನ್ ಅಥವಾ ಎಥರಿಲ್ ಇದು ಬೆಳೆವರ್ಧಕ, ಇದನ್ನ 250 ppm ದ್ರಾವಣವನ್ನ 15 ದಿನಗಳ ಅಂತರದಲ್ಲಿ ನಾವು 2 ಸಲ ಸಿಂಪರಣೆ ಮಾಡೋದ್ರಿಂದ ಈ ಗಂಡು ಹೂಗಳ ಸಂತತಿ ಕಡಿಮೆ ಆಗಿ ಹೆಣ್ಣು ಹೂಗಳ ಸಂತತಿ ಹೆಚ್ಚಾಗುತ್ತೆ, ಹಾಗಾಗಿ ಇಳುವರಿ ಕೂಡ ಹೆಚ್ಚಾಗುತ್ತೆ. ಎಥಿಫಾನ್ ಅಥವಾ ಎಥರಿಲ್ ಒಂದು ಸಸ್ಯ ಪ್ರಚೋದಕ ಇದು. ಹೌದು, 2-4 ಎಲೆಗಳ ಹಂತದಲ್ಲಿ ನಾವು ಸಿಂಪರಣೆ ಮಾಡಬೇಕು, ತಡ ಮಾಡಬಾರದು. 15 ದಿನಗಳ ಅಂತರದಲ್ಲಿ 2 ಸಾರಿ ಸಿಂಪಡಿಸಬೇಕು. ಇನ್ನು ಮುಖ್ಯವಾಗಿ ಸೌತೆಕಾಯಿ ಬೆಳೆನಲ್ಲಿ ಈ ಜೇನು ಪೆಟ್ಟಿಗೆಗಳನ್ನ ಇಡೋದ್ರಿಂದ ಇಳುವರಿಯನ್ನು ಹೆಚ್ಚಿಸಬಹುದು ಅಂತ ನಾವು ಕೇಳಿದೀವಿ. ಹೌದು, ಹಾಗಾದ್ರೆ ಎಷ್ಟು ಪೆಟ್ಟಿಗೆಗಳನ್ನು ಇಡಬೇಕಾಗತ್ತೆ ಅಂತೀರಿ? ಇದು ಪರಕೀಯ ಪರಾಗಸ್ಪರ್ಶ ಗುಣವುಳ್ಳ ಬೆಳೆ, ನಮ್ಮ ರೈತರಿಗೂ ಗೊತ್ತೇ ಇದು. ಹೌದು, ಹೂ ಬರುವ ಹಂತದಲ್ಲಿ ನಾವೇನ್ ಮಾಡಬೇಕು, ಎಗರಿಗೆ 2-3 ಜೇನು ಪೆಟ್ಟಿಗೆಗಳನ್ನು ಇಡೋದ್ರಿಂದ ಅದು ಪರಾಗಸ್ಪರ್ಶ ಹೆಚ್ಚಾಗುತ್ತೆ. ಪರಾಗಸ್ಪರ್ಶ ಹೆಚ್ಚಾಯ್ತು ಅಂದ್ರೆ ಕಾಯಿ ಕಟ್ಟುವಿಕೆ ಜಾಸ್ತಿ ಆಗುತ್ತೆ, ಕ್ರಮೇಣವಾಗಿ ಇಳುವರಿ ಕೂಡ ಹೆಚ್ಚಾಗುತ್ತೆ. ಅಂದ್ರೆ ಈ ಹೂ ಅರಳೋ ಸಮಯದಲ್ಲೇ ನಾವು ಇಡಬೇಕಾಗುತ್ತೆ. ಹೌದು, ಮುಖ್ಯವಾಗಿ ಮುಂಚಿತವಾಗಿ ಇಟ್ಟರೆ ಏನು ಪ್ರಯೋಜನ ಆಗಲ್ಲ, ಅಷ್ಟೊಂದು ಪ್ರಯೋಜನ ಆಗಲ್ಲ. ಮತ್ತೆ ಅವೆಲ್ಲ ಕಾಯಿ ಕಟ್ಟಿದ್ಮೇಲೆ ಇಟ್ಟರು ಏನು ಪ್ರಯೋಜನ ಆಗಲ್ಲ, ಹೂ ಬರುವಂತ ಸಮಯದಲ್ಲಿ ನಾವು ಇಡಬೇಕಾಗುತ್ತೆ. ಇನ್ನ ಇದರ ಬಳ್ಳಿಗಳನ್ನ ಆಸರೆ ಕೊಟ್ಟು ಚಪ್ರಕ್ಕೆ ಏನಾದರೂ ಹಬ್ಬಿಸಬೇಕಾಗತ್ತೆಯೇ? ಇದನ್ನ ನೆಲದ ಮೇಲೆ ಹರಡಲು ಬಿಡಬಹುದು, ಅಥವಾ ಚಪ್ರ ಅಥವಾ ತಂತಿಗಳಿಗೂ ಕೂಡ ಹಬ್ಬಿಸಬಹುದು. ನಾವು ಬಳ್ಳಿಗಳನ್ನ ಚಪ್ರಕ್ಕೆ ಹಬ್ಬಿಸುವುದಾದಲ್ಲಿ ಕೋಲಿನ ಆಸರೆ ಕೊಟ್ಟು ಭೂಮಿ ಮಟ್ಟದಿಂದ 6-7 ಅಡಿ ಎತ್ತರದ ಚಪ್ರ ಅಥವಾ ತಂತಿಗಳಿಗೆ ಹಬ್ಬಿಸುವುದರಿಂದ ಒಳ್ಳೆಯ ಗುಣಮಟ್ಟದ ಕಾಯಿಗಳನ್ನು ಪಡೆಯಬಹುದು. ಆದರೆ ಇದಕ್ಕೆ ಖರ್ಚು ಹೆಚ್ಚು ತಗಲುವುದರಿಂದ ಅನೇಕ ರೈತರು ಈ ಬೆಳೆಯನ್ನ ನೆಲದ ಮೇಲೆ ಹರಡಲು ಬಿಟ್ಬಿಡ್ತಾರೆ. ಆದರೆ ಒಂದು ಗುಣಮಟ್ಟದ ಕಾಯಿಗಳು ಬೇಕು ಅಂತಂದಾಗ ಆ ತಂತಿ ಅಥವಾ ಚಪ್ರಕ್ಕೆ ಹಬ್ಬಿಸೋದು ಒಳ್ಳೆಯದು. ಇನ್ನ ಸಸ್ಯ ಸಂರಕ್ಷಣೆಗೆ ಬಂದ್ರೆ ಈ ಒಂದು ಸೌತೆಕಾಯಿ ಬೆಳೆಯನ್ನು ಬಾಧಿಸುವಂತ ಮುಖ್ಯವಾದ ಕೀಟ ಪೀಡೆಗಳು ಯಾವ್ಯಾವ ಅಂತೀರಿ? ಇದನ್ನು ಬಾಧಿಸುವ ಮುಖ್ಯವಾದ ಕೀಟಗಳಂದ್ರೆ ಒಂದು ಸಸ್ಯ ಹೇನು, ಈ ಕೆಂಪು ಕುಂಬಳದುಂಬಿ, ಎಲೆ ಸುರಂಗ ಕೀಟ ಮತ್ತು ಹಣ್ಣಿನ ನೊಣ. ಇವು 4 ಪ್ರಮುಖವಾದಂತಹ ಒಂದು ಕೀಟಗಳು. ಇನ್ನ ಈ ಒಂದು ಕೀಟಗಳು ಈ ಸೌತೆಕಾಯಿ ಬೆಳೆಗೆ ಯಾವ ರೀತಿ ತೊಂದರೆಯನ್ನು ಕೊಡ್ತವೆ, ಇವುಗಳ ಹತೋಟಿಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈಗ ಮೊದಲನೇದಾಗಿ ಸಸ್ಯ ಹೇನು,

ರೈತ ಬಾಂಧವರೇ, ತಮಗೆ ಈ ಒಂದು ಸೌತೆಕಾಯಿ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಎಂ ರಾಜಣ್ಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9845623259. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 9845623259. ತುಂಬ ಸಂತೋಷ ಡಾಕ್ಟರ್ ರಾಜಣ್ಣ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸೌತೆಕಾಯಿ ಬೆಳೆಯಲ್ಲಿರುವಂತಹ ಸುಧಾರಿತ ತಳಿಗಳು ಮತ್ತು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಸೌತೆಕಾಯಿ ಬೇಸಾಯ ಕುರಿತು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾ ಕೆ ಎಂ ರಾಜಣ್ಣ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಈಗ ಕೃಷಿ ಮಾಹಿತಿ. ಕೃಷಿಗೆ ಉಪಯೋಗಿಸುವಂತಹ ನೀರನ್ನು, ನಾವು ಬೆಳೆಯುವಂತಹ ಬೆಳೆ ಮತ್ತು ನಮ್ಮ ಮಣ್ಣಿಗೆ ಅದು ಸೂಕ್ತವಾಗಿದೆಯೇ ಎಂಬುದನ್ನು ತಿಳ್ಕೊಳ್ಳೋದಕ್ಕೆ ಮಾಡುವಂಥ ಪರೀಕ್ಷೆನೇ ನೀರಾವರಿ ನೀರಿನ ಪರೀಕ್ಷೆ. ನಾವು ಕುಡಿಯುವ ನೀರನ್ನು ಕೂಡ ಪರೀಕ್ಷೆ ಮಾಡಿಸ್ಕೋಬಹುದು. ಇದನ್ನು ಆರೋಗ್ಯ ಇಲಾಖೆಯಲ್ಲಿ ಮಾಡ್ತಾರೆ. ಮುಖ್ಯವಾಗಿ ಬೇರೆ ಬೇರೆ ಉದ್ದೇಶಗಳಿಗೆ ಬಳಕೆಯಾಗುವಂಥ ನೀರಿನಲ್ಲಿ ಸುಮಾರು 80% ನೀರನ್ನು ನಾವು ಕೃಷಿ ಉಪಯೋಗಕ್ಕಾಗಿ ಬಳಸ್ಕೊಳ್ತೀವಿ. ಕೃಷಿಗೆ ಹಲವು ಮೂಲಗಳಿಂದ ಅಂದರೆ ಮಳೆ ನೀರು, ಕೆರೆ ನೀರು, ಬಾವಿ, ಜಲಾಶಯ ಮತ್ತು ಅಂತರ್ಜಲದಿಂದ ನೀರು ಕೃಷಿಗೆ ಲಭ್ಯವಾಗುತ್ತೆ. ಆದರೆ ಈ ನೀರು ಕೃಷಿಗೆ ಯೋಗ್ಯವೇ ಅಥವಾ ಅಲ್ಲವೇ ಎಂಬುದನ್ನು ತಿಳ್ಕೊಂಡು ನಾವು ಬಳಸಬೇಕಾಗತ್ತೆ. ನೀರಿನ ಗುಣಧರ್ಮವನ್ನು ತಿಳ್ಕೊಳ್ಳೋದಕ್ಕೆ ನೀರಿನ ಪರೀಕ್ಷೆ ಬಹಳ ಅತ್ಯಗತ್ಯ. ಸೂಕ್ತ ಅಲ್ಲ ಅಂದರೆ ಅದನ್ನು ಸೂಕ್ತ ರೀತಿಯಲ್ಲಿ ಉಪಚಾರ ಮಾಡಿ ನಾವು ಬಳಸಬೇಕಾಗತ್ತೆ. ಈ ಒಂದು ದೃಷ್ಟಿಯಿಂದ ನೀರಾವರಿ ನೀರನ್ನು ಪರೀಕ್ಷೆ ಮಾಡೋದು ಬಹಳ ಅಗತ್ಯ. ಮುಖ್ಯವಾಗಿ ಈ ಕೃಷಿಗೆ ಯೋಗ್ಯವಲ್ಲದ ನೀರನ್ನು ಬಳಸೋದ್ರಿಂದ ಬೆಳೆಗೆ ಹಾನಿಯಾಗುತ್ತೆ, ಉತ್ಪಾದನೆ ಕಡಿಮೆ ಆಗುತ್ತೆ, ಜೊತೆಗೆ ಈ ಕೃಷಿ ಯೋಗ್ಯ ಮಣ್ಣಿನ ಆರೋಗ್ಯ ಕೂಡ ಹಾಳಾಗಿ ಅದು ಕೃಷಿಗೆ ಅಯೋಗ್ಯವಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆ ಇರುತ್ತೆ. ಮುಖ್ಯವಾಗಿ ನಾವು ನೀರಾವರಿಗೆ ಬಳಸುವಂಥ ನೀರಿನ ಪರೀಕ್ಷೆಯ ಜೊತೆಗೆ ಈ ಕೃಷಿಗೆ ನಾವು ಬಳಸುವಂಥ ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಗಳನ್ನು ಪರೀಕ್ಷೆ ಮಾಡಿಸುವಂಥದ್ದು ಕೂಡ ಬಹಳ ಅತ್ಯಗತ್ಯ. ಇನ್ನು ಮಣ್ಣಿನ ವಿವಿಧ ಗುಣಧರ್ಮಗಳು ಈ ನೀರಿನ ಬಳಕೆಯ ಮೇಲೆ ಕೂಡ ಪರಿಣಾಮವನ್ನು ಬೀರ್ತವೆ. ಆ ಗುಣಗಳು ಅಂದರೆ ಮಣ್ಣಿನ ಆಳ, ಮಣ್ಣಿನ ಕಣಗಳ ಗಾತ್ರ, ಮಣ್ಣಿನ ರಚನೆ, ಮಣ್ಣಿನಲ್ಲಿರುವಂಥ ಗಟ್ಟಿಪದರ, ಗರಸಿನ ಪ್ರಮಾಣ, ಮಣ್ಣಿನಲ್ಲಿ ನೀರು ಸಿಗುವಂಥ ಗುಣ ಮತ್ತು ಮಣ್ಣಿನ ನೀರು ಬಸಿಯುವಂಥ ಗುಣ. ಈ ಗುಣಗಳನ್ನು ರೈತರು ತಮ್ಮ ಅನುಭವದಿಂದ ಜೊತೆಗೆ ಅದರ ಭೌತಿಕ ಪರೀಕ್ಷೆಯನ್ನು ಮಾಡೋದರಿಂದ ತಿಳ್ಕೋಬಹುದು. ಮುಖ್ಯವಾಗಿ ನೀರಿನ ಗುಣಮಟ್ಟವನ್ನು ತಿಳ್ಕೊಳ್ಳೋದಕ್ಕೆ ವಿವಿಧ ನೀರಿನ ಗುಣಧರ್ಮಗಳನ್ನು ಪರೀಕ್ಷೆ ಮಾಡೋದು ಅತ್ಯಗತ್ಯ. ಆ ಗುಣಗಳು ಯಾವ್ಯಾವು ಅಂದರೆ ನೀರಿನಲ್ಲಿರುವಂಥ ಕರಗುವ ಲವಣಗಳ ಸಾಂದ್ರತೆ, ಸೋಡಿಯಂ ಹೀರುವಿಕೆಯ ಅನುಪಾತ, ಉಳಿಕೆಯ ಸೋಡಿಯಂ ಕಾರ್ಬನೇಟು, ಬೋರಾನ್ ಪ್ರಮಾಣ ಮತ್ತು ಕ್ಲೋರೈಡ್ ಪ್ರಮಾಣ. ಈ ಗುಣಗಳನ್ನು ತಿಳಿಯೋದ್ರಿಂದ ನೀರು ನೀರಾವರಿಗೆ ಯೋಗ್ಯನೇ ಅಥವಾ ಅಲ್ವೇ ಅನ್ನೋದನ್ನ ನಾವು ತಿಳ್ಕೋಬಹುದು. ಈ ರೀತಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ನಾವು ನೀರನ್ನು ಉಪಯೋಗಿಸ್ಬೇಕು ಮತ್ತು ಯಾವ ಬೆಳೆಯನ್ನು ಈ ನೀರನ್ನು ಬಳಸಿಕೊಂಡು ನಾವು ಬೆಳೆಯಬಹುದು ಅನ್ನೋದನ್ನು ಕೂಡ ತಿಳ್ಕೋಬಹುದು. ರೈತರು ನೀರನ್ನು ಪರೀಕ್ಷೆ ಮಾಡಿಸೋದಕ್ಕೆ ಸೂಕ್ತ ಕಾಲದಲ್ಲಿ ಅಗತ್ಯ ಇರುವಂಥ ನೀರನ್ನು ಸಂಗ್ರಹಿಸಿ ಆದಷ್ಟು ಬೇಗನೆ ನೀರಾವರಿಗೆ ಬಳಸುವಂತಹ ಭೂಮಿಯ ಮಣ್ಣಿನ ಮಾದರಿಯೊಂದಿಗೆ ತಮ್ಮ ಸಮೀಪದ ಮಣ್ಣು ಆರೋಗ್ಯ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕಾಗತ್ತೆ. ಮುಖ್ಯವಾಗಿ ಈ ನೀರಾವರಿ ನೀರನ್ನು ಪರೀಕ್ಷೆ ಮಾಡಿಸೋದಕ್ಕೆ ಹಿಂಗಾರು ಅಂದರೆ ಅಕ್ಟೋಬರ್ ತಿಂಗಳಿನಿಂದ ಫೆಬ್ರವರಿ ತಿಂಗಳವರೆಗೆ ನೀರನ್ನು ಸಂಗ್ರಹಿಸೋದಕ್ಕೆ ಬಹಳ ಸೂಕ್ತವಾಗಿರುತ್ತೆ. ಮಳೆಗಾಲದಲ್ಲಿ ಮಳೆಯ ನೀರಿನಿಂದ ಲವಣಗಳ ಸಾಂದ್ರತೆ ಕಡಿಮೆಯಾಗುವಂಥ ಸಾಧ್ಯತೆ ಇರುತ್ತೆ. ಬೇಸಿಗೆಯಲ್ಲಿ ನೀರಿನ ಆವಿಯಾಗೋದ್ರಿಂದ ಈ ಲವಣಗಳ ಸಾಂದ್ರತೆ ಹೆಚ್ಚಾಗೋದ್ರಿಂದ ಅಂತಹ ಸಮಯದಲ್ಲಿ ಸಂಗ್ರಹಿಸುವಂಥ ನೀರಿನ ಪರೀಕ್ಷೆಯಿಂದ ಸರಿಯಾದ ಫಲಿತಾಂಶ ನಮಗೆ ಸಿಗೋದಿಲ್ಲ. ಅಂತಹ ನೀರನ್ನು ಬಳಸೋದಕ್ಕೆ ನಮಗೆ ಸರಿಯಾದಂಥ ಮಾಹಿತಿ ಸಿಗೋದಿಲ್ಲ. ಮುಖ್ಯವಾಗಿ ನೀರಿನ ಪರೀಕ್ಷೆಗೆ 1 ಲೀಟರ್ನಷ್ಟು ನೀರಾವರಿ ನೀರು ಬೇಕಾಗುತ್ತೆ. ಬಾವಿಯಿಂದ ಅಥವಾ ಕೊಳವೆ ಬಾವಿಯಿಂದ ನೀರನ್ನು ಸಂಗ್ರಹಿಸೋದಕ್ಕೆ ಮೋಟಾರನ್ನು ಚಾಲು ಮಾಡಿ 5-10 ನಿಮಿಷ ನೀರನ್ನು ಹೊರಗಡೆ ಹಾಕಬೇಕು. ಆ ನಂತರ ಒಂದು ಸ್ವಚ್ಛವಾದಂಥ ಗಾಜಿನ ಬಾಟಲಿಯನ್ನು ತೆಗೆದುಕೊಂಡು ಅದೇ ನೀರಿನಿಂದ ಆ ಬಾಟಲಿಯನ್ನು 2-3 ಸಾರಿ ಚೆನ್ನಾಗಿ ತೊಳೆದು ನೀರನ್ನು ಸಂಗ್ರಹಿಸಬೇಕಾಗತ್ತೆ. ಗಾಳಿಯಾಡದಂತೆ ಆ ಬಿರುಡೆಯನ್ನು ಮುಚ್ಚಬೇಕಾಗತ್ತೆ. ಇನ್ನು ಕೆರೆ ಮತ್ತು ನಾಲೆಗಳ ನೀರನ್ನು ಸಂಗ್ರಹಿಸುವಂಥ ವಿಧಾನ ಅಂದರೆ 1 ಲೀಟರ್ ಸಾಮರ್ಥ್ಯದ ಸ್ವಚ್ಛ ಗಾಜಿನ ಬಾಟಲಿಯನ್ನು ತೆಗೆದುಕೊಂಡು ಆ ಗಾಜಿನ ಬಾಟ್ಲಿಯನ್ನು ಸಂಗ್ರಹಿಸಬೇಕು ಅಂದ್ಕೊಂಡಿರುವಂಥ ನೀರಿನಿಂದ 2-3 ಸಾರಿ ಚೆನ್ನಾಗಿ ತೊಳೆದು ಆನಂತರ ಆ ಒಂದು ಬಾಟ್ಲಿಯನ್ನು 1 ಆಳದಲ್ಲಿ ಮುಳುಗಿಸಿ ಬಿರಡೆಯನ್ನು ತೆಗೆದು ನೀರನ್ನು ಸಂಗ್ರಹಿಸಿ ಬಿರಡೆಯನ್ನು ಹಾಕಿ ಆನಂತರ ಹೊರಗಡೆ ತೆಗಿಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಯಾವುದೇ ತೇಲುವಂಥ ಕಲ್ಮಶ ಪದಾರ್ಥ ಬಾಟ್ಲಿಯಲ್ಲಿ ಸಂಗ್ರಹ ಆಗೋದನ್ನು ನಾವು ತಡೆಗಟ್ಟಬಹುದು. ಈ ರೀತಿ ಸಂಗ್ರಹಿಸಿದಂಥ ನೀರಿನ ಮಾದರಿಯ ಬಾಟ್ಲಿಯ ಮೇಲೆ ಗುರುತಿನ ಮಾಹಿತಿಯನ್ನು ನಮೂದಿಸಿರುವಂಥ ಚೀಟಿಯನ್ನು ನಾವು ಅಂಟಿಸಿ ಅಗತ್ಯ ಮಾಹಿತಿಯ ವಿಚಾರ